ಹಬ್ಬದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಮ್ಮೆಲ್ಲ ರೈತ ಬಂಧುವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ವಿಠಲ್ ಬೆಣಗಿಯವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಜೊತೆಗೆ ಡಾಕ್ಟರ್ ವಿಠಲ್ ಆಯ ಬೆಣಗಿಯವರಿದ್ದಾರೆ, ನಿವೃತ್ತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ವಾಲ್ಮೀಕಿಯೊಳಗ ಸಮಾಲೋಚಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ನಮ್ಮ ನೀರಿನ ಒಂದು ರಕ್ಷಣೆ ಮಾಡಿಕೊಳ್ಳೋದು, ಹಾಗೆಯೇ ನೆಲದ ಗುಣಮಟ್ಟವನ್ನು ಜಾಸ್ತಿ ಮಾಡೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾಕಂದರೆ ಒಬ್ಬರು ಯಾರು ಬೆಳೀತಾ ಇದ್ದಾರೆ ಅಂದರೆ ಎಲ್ಲ ಜನ ಅದನ್ನೇ ಬೆಳೆಯೋದು. ಗೋವಿಂಜೋಳ ಬೆಳೀತಾ ಇದ್ದರೆ ಪಕ್ಕದ ಎಲ್ಲರೂ ಗೋವಿಂಜೋಳನ ಬೆಳೆದು ಬಿಡೋದು, ಹೆಸರು ಬೆಳೀತಾ ಇದ್ದರೆ ಎಲ್ಲ ಹೆಸರೇ ಬೆಳೆದು ಬಿಡೋದು. ಈಗ ನೋಡಿ, ಮೊನ್ನೆ ಸಾಕಷ್ಟು ಮಳೆಯಾಗಿ ಹೆಸರೆಲ್ಲ ಹಾಳಾಗಿ ಹೋಯಿತು, ಎಷ್ಟೋ ಮಂದಿಗೆ ಹೆಸರು ಕೈ ಸಿಗಲೇ ಇಲ್ಲ. ಅದೇ ಗೋವಿಂಜೋಳ ಹಾಕಿದರೆ ಖಂಡಿತವಾಗಿ ಕೂಡ ಎಂಥ ಮಳೆಯಾದರೂ ಕೂಡ ಗೋವಿಂಜೋಳ ತರ್ಕೊಳ್ಳೋ ಸಾಧ್ಯತೆ ಸಮರ್ಥ ಹೊಂದಿದೆ, ಅದು ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ನಾವು ಸಮಗ್ರವಾಗಿ ನಾವು ವಿಚಾರ ಮಾಡೋದನ್ನು ಕಲಿಬೇಕು. ವೈಜ್ಞಾನಿಕವಾಗಿ ನಮ್ಮ ರೈತ ಬಾಂಧವರು ವಿಚಾರ ಮಾಡಿದಾಗ ನಾವು ಏನೇನಾದರೂ ಒಂದು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ಹೆಕ್ಟೇರಿಗೆ ನಾವು ಎಷ್ಟು ಲಾಭ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಮೊದಲೇ ಲೆಕ್ಕ ಹಾಕಬೇಕು. ಇದು ಒಂದು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ಕೃಷಿ ಒಂದು ಲಾಭದಾಯಕ ಆಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಿಮಗೆ ವಿಸ್ತೃತವಾಗಿ ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ ಅವರು. ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು? ಯಾಕಂದರೆ ಒಂದು ನಾವು ಬೆಳೆದರೆ ಮಾರುಕಟ್ಟೆಯಲ್ಲಿ ನಾವು ಸೋಲ್ಬೋದು, ಅಥವಾ ಮಳೆ ಹೆಚ್ಚಾಗಿ ಅಥವಾ ಮಳೆ ಕಡಿಮೆ ಆಗಿ ಅದು ಪೀಕೆ ಬರೆದೇ ಹೋಗ್ಬೋದು. ಆದರೆ ಇನ್ನೊಂದು ಅಥವಾ ಮತ್ತೊಂದು ಮಗದೊಂದು ಏನಾದರೂ ಒಂದು ಉಪಕಸಬುಗಳು ನಮಗೆ ಇರಕ್ಕೆ ಸಾಧ್ಯ ಆದರೆ ನಮ್ಮ ಜೀವನದಲ್ಲಿ ಒಂದು ಸ್ವಾಭಿಮಾನ ಬರ್ತದೆ, ಒಂದು ಆತ್ಮವಿಶ್ವಾಸ ಬರ್ತದೆ. ಆ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಡಾಕ್ಟರ್ ವಿಠಲ್ ಆಯ ಬೆಣಗಿಯವರು ಬಂದಾರ. ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ವಿ. ಡಾಕ್ಟರ್ ವಿಠಲ್ ಆಯ ಬೆಣಗಿಯವರೇ, ತಾವು ಹಿರಿಯ ನಿವೃತ್ತ ಪ್ರೊಫೆಸರ್, ಸಾಕಷ್ಟು ವಿಸ್ತೃತ ಅನುಭವ ಹೊಂದಿದ್ದೀರ, ಸಾಕಷ್ಟು ರೈತ ಬಾಂಧವರ ಸಂಪರ್ಕ ಇದೆ ನಿಮಗೆ. ವಿಶೇಷವಾಗಿ ಇದರಲ್ಲಿ ಏನು ಯಶಸ್ವಿಯಾದ ರೈತರ ಒಂದು ಸಂಪರ್ಕ ತಮಗಿದೆ. ಕೃಷಿ ಪದ್ಧತಿಯೊಳಗೆ ಸಮಗ್ರ ಕೃಷಿ ಪದ್ಧತಿ ಹೇಗೆ ಒಂದು ಲಾಭದಾಯಕ ಅನ್ನೋದ್ರ ಬಗ್ಗೆ ಪ್ರಥಮ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡ್ಬೋದಾ? ನೋಡಿ, ಮೊದಲನೇದಾಗಿ ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಒಂದು ಭೂಮಿಯಲ್ಲಿ ಇರತಕ್ಕಂಥ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದು ಒಂದನೇದು ರೀ. ಎರಡನೇದು, ಈ ನಮ್ಮ ಒಕ್ಕಣದಲ್ಲಿ ಬರ್ತಕ್ಕಂಥ ಏನು ಕೃಷಿ ತ್ಯಾಜ್ಯಗಳು ಇರ್ತಾವಲ್ಲ, ಅವನಷ್ಟು ಕಂಪಲ್ಸರಿ ಮರುಬಳಕೆ ಮಾಡೋದು ರೀ. ಬರೀ ನಾವು ಬರೀ ಒಕ್ಕಲ್ತನ ಮಾಡಿದರೆ ಬರೀ ಜೋಳ ಹಾಕಿನೆ, ಬರೀ ಶೇಂಗಾ ಹಾಕಿನೆ, ಬರೀ ಕಬ್ಬು ಹಾಕಿನೆ, ಗೋಧಿ ಹಾಕಿನ ಅಂದರೆ ಇದು ಒಕ್ಕಲ್ತನ ಅಲ್ಲರಿ. ನಾವು ಒಕ್ಕಲ್ತನದ ಒಂದು ಒಕ್ಕಲ್ತನ ಬೆಳೆಗಳ ಜೊತೆಗೆ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡೋದು, ಹೈನುಗಾರಿಕೆ ಮಾಡೋದು, ಆಮೇಲೆ ಮೇವಿನ ಏನಪ್ಪ ಬೆಳೆಗಳನ್ನು ಏನಪ್ಪ ಬೆಳೆಯೋದು, ಆಮೇಲೆ ಜೇನು ಸಾಕಾಣಿಕೆ ಮಾಡೋದು. ನೋಡಿರಿ, ಜೇನಿನ ಬಗ್ಗೆ ಎಲ್ಲರೂ ಇವತ್ತೊಂದು ಹೊಸ ಒಂದು ವಿಷಯ, ಅದನ್ನು ಜೇನು ಸಾಕಾಣಿಕೆ ಮಾಡೋದ್ರಿಂದ ತಮ್ಮ ತೋಟದಲ್ಲಿ 100-25% ಇಳುವರಿ ಏನಪ್ಪ ಚೆನ್ನಾಗಿ ಆಗತ್ತೆ ಅಂತ ಸಂಶೋಧನೆ ಏನಪ್ಪ ಅಂತ ಹೇಳಿದ್ರಿ. ಆದ್ದರಿಂದ ಜೇನು ಪೆಟ್ಟಿಗೆ ಇಟ್ಟರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಜೇನುತುಪ್ಪ ಸಿಗ್ತದೆ ರೀ. ಜೇನುತುಪ್ಪ ಸಿಗ್ತದೆ ರೀ, ಮತ್ತು ನಿಮ್ದು ಎಲ್ಲ ಪರಾಗಸ್ಪರ್ಶ ಚೆನ್ನಾಗಾಗಿ ಬೆಳೆಗಳ ಏನಪ್ಪ ಉತ್ಪಾದನೆ ಏನಪ್ಪ ಅಂದ್ರೆ ಜಾಸ್ತಿ ಆಗತ್ತೆ ರೀ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮಲ್ಲಿ ಎಕಾಲಜಿಕಲಿ ಅಂದರೆ ನೀ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಈಗ ನಮ್ಮ ಒಂದು ಕರ್ನಾಟಕದಲ್ಲಿ 10 ಅಗ್ರಿಕಲ್ಚರಲ್ ಜೋನ್ಗಳು, ಒಂದೊಂದು ಜೋನ್ದಲ್ಲೇ ಒಂದೊಂದು ಏನಪ್ಪ ನಮೂನಿ ಬೆಳೆಗಳನ್ನು ನಾವು ಬೆಳೆಯೋಕ್ಕೆ ಶಿಫಾರಸು ಮಾಡ್ತೀವಿ ರೀ. ಈಗ ಮಳೆ ಅಕಸ್ಮಾತ್ ಜಾಸ್ತಿ ಇತ್ತಂದ್ರೆ ಅಲ್ಲಿ ಒಂದು ಕೆಲವೊಂದು ಬೆಳೆಗಳು ಹೋಯ್ತು, ಮತ್ತು ಮಳೆ ಸ್ವಲ್ಪ ಇತ್ತಂದ್ರೆ ಅಲ್ಲೇ ನಾವು ಕೆಲವೊಂದಿಷ್ಟು ಸಮಗ್ರ ಕೃಷಿ ಪದ್ಧತಿಗಳನ್ನ ನಾವು ಅಳವಡಿಕೆ ಇದು ಮಾಡ್ಲಿಕ್ಕೆ ಹೇಳ್ತೀವಿ ರೀ. ಈಗ ನಮ್ಮ ಕರ್ನಾಟಕದಲ್ಲಿ 10 ಯಾವ್ಯಾವ ಜೋನ್ದಲ್ಲಿ ಏನೇನು ಸಮಗ್ರ ಕೃಷಿ ಮಾಡಬೇಕು ಅಂತಕ್ಕಂಥ ನಾವು ವಿಜ್ಞಾನಿಗಳಾಗಿ, ನಾನು ಡೈರೆಕ್ಟರ್ ಆಫ್ ರಿಸರ್ಚ್ ಇದ್ದಾಗ, ಸಂಶೋಧನಾ ನಿರ್ದೇಶಕ ಇದ್ದಾಗ, ಸರ್ಕಾರಕ್ಕೆ ನಾವು ಈ ಡೆವಲಪ್ಮೆಂಟ್ ಕಮಿಷನ್ ಇರ್ತಲ್ಲ ಅಭಿವೃದ್ಧಿ ಆಯುಕ್ತರು, ಅವರಿಗೆಲ್ಲ ನಾವು ಮೀಟಿಂಗ್ ಮಾಡಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿವಿ, ಯಾವ್ಯಾವ ಜೋನ್ದಲ್ಲಿ ಯಾವ್ಯಾವ್ದು ಲಾಭದಾಯಕ ಅಂತಕ್ಕಂಥ ಮಾತುಗಳನ್ನು ನಾವು ಎಲ್ಲ ಕೊಟ್ಟಿವಿ ರೀ. ಆದ್ದರಿಂದ ಇವತ್ತು ನಮ್ಗೆ ಏನಾರು ಒಕ್ಕಲ್ತನ ಉಳಿಬೇಕಾಗಿತ್ತು, ಮತ್ತು ಎಷ್ಟೋ ಮಂದಿರಿ ಏನ್ರಿ ನಾವು ಬೆಳೆದಿವ್ರಿ ಬೆಳೆಯಿಲ್ಲ, ಇದೆಲ್ಲ ಮಾರ್ಕೆಟ್ ರೇಟ್ ಇಲ್ಲ ಮಾರ್ಕೆಟಿಂಗ್ ಫೆಸಿಲಿಟಿ ಇಲ್ಲ ಅಂತ ಸಾಕಷ್ಟು ಕೂಗಳನ್ನು ನಾವು ಏನಪ್ಪ ಕಾಲ್ತೀವಿ ರೀ. ಆಮೇಲೆ ನಮ್ಮಲ್ಲಿ ಎಷ್ಟೋ ಮಂದಿ ರೈತರಿಗೆ ಪೌಷ್ಟಿಕಾಂಶದ ಬಗ್ಗೆ ಒಟ್ಟು ಏನಪ್ಪ ಗೊತ್ತಿಲ್ಲ. ಬರೀ ಭತ್ತ ಬೆಳೆಯೋದು, ಅಕ್ಕಿ ಏನಪ್ಪ ಊಟ ಮಾಡೋದು ಹೇಳ್ತಾರೆ. ನಮ್ಮ ಸರ್ವಜ್ಞ ಹೇಳ್ತಾನೆ, ಅಕ್ಕಿ ಉಂಡವ ಅಕ್ಕಿ ಆದಂಥ, ಜೋಳ ಉಂಡವ ತೋಳನಾದಂತ. ಹಂಗೆ ನಾವು ಬೇರೆ ಬೇರೆ ಬೆಳೆಗಳನ್ನ ನಮ್ಮ ಏನು ಪೌಷ್ಟಿಕ ಈಗ ಸದ್ಯ ಕಾಯಿಪಲ್ಯ ಕಾಯಿಪಲ್ಯಗಳನ್ನ ಬೆಳಿಬೋದು. ಆಮೇಲೆ ಹಣ್ಣು ಹಂಪಲಗಳು ನೋಡ್ರಿ, ಈ ಸದ್ಯ ಮೊದಲ ಪೇರು ಯಾರೂ ತಿದ್ದಿರಿಕ್ಕಿಲ್ಲ, ಈಗ ಪೇರು ಒಳ್ಳೆಯದು ಒಂದು ಔಷಧಕ್ಕೆ ಒಂದೇನು ಔಷಧೀಯ ಗುಣ ಇದ್ದಂಥ ಒಂದು ಒಂದು ಏನಪ್ಪ ಹಣ್ಣಿನ ಬ್ಯಾಳೆ ಅಂತ ಹೇಳ್ತೀವಿ. ನೇರಳೆ ಹಣ್ಣು ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ 70% ಮಧುಮೇಹ ರೋಗಗಳದಾರ. ಅದಕ್ಕೆ ಈಗ ನೇರಳೆ ಹಣ್ಣಿನ ರಸ ಅಥವಾ ನೀವನ್ನು ನೇರಳೆ ಹಣ್ಣಿನ ಬೀಜ ಅನುಸದ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಏನಪ್ಪ ಔಷಧ ಹಾಕಿಸಿ ಏನಪ್ಪ ಅಂದ್ರೆ ತೊಗೋಬೋದು ರೀ. ಹೀಗಾಗಿ ನಮಗೆ ಬೇಕಾದಕ್ಕಂಥ ಹಣ್ಣಿನ ಬೆಳೆಗಳು, ಕಾಯಿಪಲ್ಯ ಬೆಳೆಗಳು, ಹೈನುಗಾರಿಕೆ, ದನ ಸಾಕಾಣಿಕೆ ಮತ್ತು ಏನಪ್ಪ ಅಂದರೆ ಇದು ಜೇನು ಸಾಕಾಣಿಕೆ ಮತ್ತು ಮಳೆ ನೀರು ಸಂಗ್ರಹಣೆ ಇವನ್ನೆಲ್ಲ ಸಮಗ್ರವಾಗಿ ನಮ್ಮ ತೋಟದಲ್ಲಿ ಅಳವಡಿಕೆ ಮಾಡೋದಕ್ಕೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ಹೇಳ್ತೀವಿ ನೋಡ್ರಿ. ಡಾಕ್ಟರ್ ವಿಠಲ ಬೆಣಗಿ ಅವರೇ, ಈಗ ನಮ್ಮಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಕೂಡ ಸಾಕಷ್ಟು ಸವಾಲುಗಳಿದೆ. ಹೌದ್ರಿ, ಮೊದಲು ಎಷ್ಟು ಉತ್ಪಾದನೆ ಮಾಡ್ತಿದ್ವಿ, ಈಗ ಅಷ್ಟು ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಪ್ರತಿ ಹೆಕ್ಟರ್ಗೆ ಒಂದು ಬಹಳ ಅರ್ಧಕ್ಕರ್ಧ ಕಡಿಮೆ ಆಗಿದೆ ಉತ್ಪಾದನೆ. ಇದಕ್ಕೆ ಕಾರಣಗಳಿವೆ, ಯಾಕಂದರೆ ನಾವು ಏನು ಮಾಡಿದ್ವಿ, ಹಸಿರು ಕ್ರಾಂತಿ ಅಂತ ಮಾಡಿದ್ವಿ. ಆವಾಗ ನಾವು ಸಾಕಷ್ಟು ರಾಸಾಯನಿಕಗಳನ್ನು ಉಪ ಮಾಡಲಿಕ್ಕೆ ಜನರಿಗೆ ಹಚ್ಚಿದ್ವಿ, ಹೈಬ್ರಿಡ್ ತಳಿಗಳನ್ನು ಸಾಕಷ್ಟು ತೊಗೊಂಬಂದ್ವಿ. ಇದರಿಂದ ಏನಾಯಿತು, ಉತ್ಪಾದನೆ ಆ ಸಮಯದಲ್ಲಿ ಜಾಸ್ತಿ ಆಯಿತು, ಆದರೆ ನಿಧಾನವಾಗಿ ನೆಲದ ಗುಣಮಟ್ಟ ಕಡಿಮೆ ಆಯಿತು, ನೆಲದಲ್ಲಿರೋ ಮಣ್ಣಿನ ಒಂದು ಸತ್ವ ಕಡಿಮೆ ಆಗಿ ಈಗ ಉತ್ಪಾದನೆ ಕಡಿತ ಆಗ್ತಾ ಇದೆ. ಈ ಒಂದು ಸವಾಲುಗಳನ್ನು ಹೇಗೆ ನಾವು ನಿಭಾಯಿಸಬೇಕು, ಸಮಗ್ರ ಕೃಷಿ ಪದ್ಧತಿ ಹೇಗೆ ಅದಕ್ಕೆ ಪೂರಕವಾಗಿ? ಈಗ ನಮ್ಮ ಒಂದು ಸಮಗ್ರ ಏನಪ್ಪಾ ಕೃಷಿ ಪದ್ಧತಿ ಒಳಗೆ ಒಂದೊಂದು ಬೆಳೆಗಳ ಅವಶೇಷಗಳನ್ನ ಅಲ್ಲೇ ಏನಪ್ಪಾ ಅಂದ್ರೆ ಮರುಬಳಕೆ ಏನಪ್ಪಾ ಮಾಡಿದ್ರಿ. ನಮ್ಮ ಭೂಮಿಯೊಳಗಿನ ಶಕ್ತಿ ನಾನು ನಿಮ್ಗೆ ಆಗ ಹೇಳಿನಿ, 2010 ಏನಪ್ಪಾ ಅಂದ್ರೆ ಹತ್ತನೇ ಇಸವಿ ಒಳಗೆ ಸುಮಾರು 40 ವರ್ಷ ನಂತರ 1 ಕಿಲೋ ಗೊಬ್ಬರಕ್ಕೆ ಕೇವಲ 4 ಕಿಲೋದಷ್ಟು ನಮ್ಗೆ ಆಹಾರ ಧಾನ್ಯ ಬರ್ತಾ ಇದೆ. ಆದ್ರೆ ಅವಾಗ ನಾವು ಸ್ಟಾರ್ಟಿಂಗ್ 1970ರಲ್ಲೇ 1 ಕಿಲೋ ರಸಗೊಬ್ಬರ ಬಳಸಿದ್ರೆ 13 ಕಿಲೋದಷ್ಟು ಆಹಾರ ಧಾನ್ಯ ಉತ್ಪತ್ತಿ ಆಗಿದೆ. ಅಂದ್ರೆ ನಮ್ಮ ಭೂಮಿ ಒಳಗಿನ ಶಕ್ತಿ ಕಡಿಮೆ ಆಗಿತ್ತು ಅಂತ ನಮ್ಗೆ ಯಾರು ಬೇಕಾದ್ರೆ ಹೇಳ್ತಾರ್ರಿ. ಹಿಂಗಾಗಿ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗಿತ್ತು, ಭೂಮಿಯಲ್ಲಿ ಇರತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗಿಸಿಂದ ಇವತ್ತು ಎಷ್ಟೋ ಮಂದಿ ಒಕ್ಕಲ್ತನ ನಾವು ಕಂಪಲ್ಸರಿ ಸಿಕ್ಕಾಪಟ್ಟೆ ತುಟ್ಟಿ ಗೊಬ್ಬರಗಳು ತೊಗೊಂಡ ಸಿಕ್ಕಾಪಟ್ಟೆ ಗೊಬ್ಬರ ತೊಗೊಂಡ್ಸಿಂದ ಹಾಕ್ಸಿಂದ ಇವತ್ತು ಒಕ್ಕಲ್ತನ ಮಾಡೋದು ಭಾಳಷ್ಟು ಕಷ್ಟ ಐತ್ರಿ. ನಮ್ಮ ಹೊಲದಲ್ಲೇನೆ ನಾವು ಏನು ಮಾಡಬೇಕು, ಈ ಒಂದು ತಿಪ್ಪೆ ಗೊಬ್ಬರದ ಫ್ಯಾಕ್ಟ್ರಿ ತಯಾರು ಮಾಡ್ಬೇಕಂತ ಹೇಳ್ತೀವಿ ನಾವು ರೈತರಿಗೆ. ತಿಪ್ಪೆ ಯಾಕಂದ್ರೆ ಈಗ ತಿಪ್ಪೆ ಗೊಬ್ಬರ ಅಂತೂ ಸಿಗಂಗಿಲ್ಲ, ಹೊರಗೆ ಎಲ್ಲಿ ಬೇಕಲ್ಲಿ ಹೋಗ್ರಿ ತಿಪ್ಪೆ ಗೊಬ್ಬರ ಸಿಗಂಗಿಲ್ಲ. ತಿಪ್ಪೆ ಗೊಬ್ಬರ ಸಿಕ್ಕರುಸದ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ನಿಮ್ಮ ಏನಪ್ಪ ಹೊಲದಲ್ಲಿ ಹಾಕಲಿಕ್ಕೆ ಆಳು, ಅದನ್ನೇನಪ್ಪ ಅಂದ್ರೆ ಪ್ರಸರಿಸಲಿಕ್ಕೆ ಆಳು, ಹಿಂಗಾಗಿ ನಿಮಗೆ ಒಳ್ಳೆಯದ ಒಂದು ಕ್ವಾಲಿಟಿ ಏನಪ್ಪ ಸಿಗಂಗಿಲ್ಲ. ನಮ್ಮಲ್ಲೆಲ್ಲ ನೋಡಿ ತಿಪ್ಪೆ ಗೊಬ್ಬರ ಅಂದರೆ ಬರೀ ಎಲ್ಪ ಗುಟ್ಕಾ ಪ್ಯಾಕೆಟ್ ಇರ್ತಾವೆ, ಪ್ಲಾಸ್ಟಿಕ್ ಬಾಟ್ಲಿಗೆ ಉಳ್ತಾವೆ. ಅದ್ರ ಸಂಬಂಧ ಇಂಥವೆಲ್ಲ ನಾವು ನಮ್ಮಲ್ಲಿ ನಮ್ಮ ಏನಪ್ಪ ಹೊಲದಲ್ಲೇನೆ ನಾವು ಈ ಒಂದು ಏನಂತಲ್ಲ ನಮ್ಮದು ಸಾವಯವ ಪದ್ಧತಿಯಲ್ಲಿ ಈ ಒಂದು ಗ್ರೀನ್ ಮ್ಯಾನ್ಯೂರಿಂಗ್ ಹೇಳ್ತೀವಿ ಅಂದರೆ ಇವು ಎಲ್ಲ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ ಹೇಳಿ ಕೃಷಿ ತ್ಯಾಜ್ಯಗಳನ್ನ ಈ ಸನುಭಾಗಲಿ ಅಥವಾ ಏನಪ್ಪ ದಹಂಚಿ ಆಗಲಿ ಇವನ್ನ 1 ಎಕರೆಗೆ ಒಂದು ಸುಮಾರು 15 ಕಿಲೋದಷ್ಟು 12 ಇಂಚ್ ಕುರಿಗೆ ಇಲ್ಲ ಅಂದರೆ 4 ತಾಳು ಕುರಿಗೆ ಅಂತ ಹೇಳ್ತೀವಿ. ಅದನ್ನು ಬಿತ್ತನೆ ಮಾಡಿಸಿಂದ ನಾವು ಭೂಮಿಯನ್ನು ಇವತ್ತು ಫಲವತ್ತತೆ ಮಾಡೋದು ಭಾಳಷ್ಟು ಏನಪ್ಪ ಅಂದರೆ ಅವಶ್ಯಕತೆ ಐತಿ. ಆಮೇಲೆ ಇತ್ತಿದ್ದಾಗ ಏನಾಗಿತ್ತು ಅಂದ್ರೆ ನಮ್ಮಲ್ಲಿ ನಮ್ಮದು ಒಕ್ಕಲುತನದಲ್ಲಿ ಈ ಗೊಬ್ಬರ ಗೊಬ್ಬರ ರೇಟ್ಗಳು ನೋಡಿ ಸಿಕ್ಕಾಪಟ್ಟೆ ಆಗಿವ್ರಿ. ಮೊದಲು ಏನಪ್ಪ ಗೊಬ್ಬರ ರೇಟ್ 300-400 ರೂಪಾಯಿ ಇತ್ತು, ಈಗ ನಿಮಗೆ ಏನಪ್ಪ 14-15 ರೂಪಾಯಿ ಎಲ್ಲ ನಿಮ್ಗೆ ಒಟ್ಟ ಸಿಗಂಗಿಲ್ಲ. ಅದ್ರ ಸಂಬಂಧ ಗೊಬ್ಬರ ಮೇಲೆ ಭಾಳಷ್ಟು ಅವಲಂಬನೆ ಆಗೋದನ್ನು ನಮಗೆ ಏನಪ್ಪ ಅವಶ್ಯಕತೆ ಇಲ್ಲರಿ. ಇಂಥವೆಲ್ಲ ನಮ್ಮ ಗ್ರೀನ್ ಮ್ಯಾನ್ಯೂರಿಂಗ್ ಮಾಡಿ ಅಥವಾ ಒಂದೊಂದು ಬೆಳೆಗಳದ ಒಂದು ತ್ಯಾಜ್ಯ ಆ ಒಂದು ಭೂಮಿಯಲ್ಲಿ ಬಿದ್ದ ಭೂಮಿ ಏನಪ್ಪ ಫಲವತ್ತತೆ ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗತ್ತರಿ ಇದರಿಂದ ಸಮಗ್ರ ಕೃಷಿ ಪದ್ಧತಿ ಅಂದರೆ. ಡಾಕ್ಟರ್ ವಿಠಲ ಆಯ ಬೆಣಗಿಯವರೇ, ತಾವು ಹೇಳಿದ ಮಾತು ತುಂಬ ಸೂಕ್ತವಾಗಿದೆ. ಈ ಒಂದು ಆಹಾರದ ಒಂದು ಉತ್ಪಾದನಾ ಗುಣಮಟ್ಟ ಕಡಿಮೆ ಆಗಿರೋದಕ್ಕೇ ಇವತ್ತು ಕೃಷಿ ನಮ್ಮ ಯುವಜನರನ್ನು ಆಕರ್ಷಿಸ್ತಾ ಇಲ್ಲ, ಎಲ್ಲ ಶಹರ ಕಡೆ ಮುಖ ಮಾಡ್ತಾ ಇದ್ದಾರೆ. ಅಂದರೆ ಕೃಷಿ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೌದ್ರಿ, ಇವತ್ತು ನಾವು ಹೊಲಗಳಿಗೆ ಹೋದ್ರೆ ಆಳು ಸಿಗೋದು ಭಾಳ ಕಷ್ಟದ. ಹೀಗಾಗಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಸವಾಲುಗಳಿದೆ. ಇದನ್ನು ಮೆಟ್ಟಿ ನಿಲ್ಲಕ್ಕೆ ನಾವು ಈ ಒಂದಿಷ್ಟು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂಥದ್ದು, ಜಾನುವಾರುಗಳನ್ನು ಸಾಕುವಂಥದ್ದು, ಕುರಿ ಸಾಕಣೆ ಮಾಡುವಂಥದ್ದು, ಕೋಳಿ ಸಾಕಣೆ ಮಾಡುವಂಥದ್ದು, ಅಂದರೆ ಒಂದಿಲ್ಲ ಅಂದರೆ ಇನ್ನೊಂದನ್ನು ಕಸ ಇರ್ಬೇಕು ನಮಗೆ. ಕೆಲಸ ಇಲ್ಲ ಅಂದರೆ ಏನಾಗ್ತದೆ, ಮನಸ್ಸು ಹುಚ್ಚಾಗ್ತದೆ. ಹೀಗಾಗಿ ಲಾಭನೂ ಇಲ್ಲ ಕೆಲಸನೂ ಇಲ್ಲ ಅಂದಾಗ ಒಂದು ಹತಾಶೆಯ ಭಾವನೆ ಬರ್ತದೆ. ಆ ದೃಷ್ಟಿಯಿಂದ ಈ ಸಮಗ್ರ ಕೃಷಿ ಪದ್ಧತಿಯೊಳಗೆ ಏನೇನು ಅಂಶಗಳು ಬರ್ತಾವೆ ಅವನ್ನ ವಿವರವಾಗಿ ಹೇಳ್ಕೊಡಿ. ಸಮಗ್ರ ಕೃಷಿ ಪದ್ಧತಿ ಒಳಗರಿ ಕಂಪಲ್ಸರಿ ಒಂದು ಅಗ್ರಿಕಲ್ಚರಲ್ ಕ್ರಾಪ್ಸ್ 60%, ಆಮೇಲೆ ತೋಟಗಾರಿಕೆ ಬೆಳೆಗಳು ಒಂದು 30%, ಆಮೇಲೆ ಒಂದು 5% ಮೇವಿನ ಬೆಳೆಗಳು, ಯಾಕಂದ್ರೆ ದನಗಳು ಏನಪ್ಪ ಸಾಕಿರ್ತಾರೆ ಅವಷ್ಟು ರೀ. ಆಮೇಲೆ ಕೃಷಿ ಹೊಂಡ ಅಂತೂ ಕಂಪಲ್ಸರಿ ಒಂದೊಂದು ಏನು ಬೇಕಾಗಬೇಕ್ರಿ. ಆಮೇಲೆ ಕುಸ್ಕಿ ಇತ್ತಂದ್ರೆ ಆಡು ಸಾಕಾಣಿಕೆ, ನೀರಾವರಿ ಇತ್ತಂದ್ರೆ ಹೈನುಗಾರಿಕೆ, ಒಂದು ಅಟ್ಲೀಸ್ಟ್ ಒಂದು 2-3 ಏನಪ್ಪ ಎಮ್ಮೆ ಅಥವಾ ಜವಾರಿ ಆಕಳುಗಳನ್ನು ತಾವು ಏನಪ್ಪ ನೆಡ್ಬೋದು ರೀ. ಆಮೇಲೆ ಕೆಲವೊಂದಿಷ್ಟು ಇವು ಮೀನಿನ ಉತ್ಪಾದನೆಯನ್ನು ಮಾಡ್ಬೋದು ತಮ್ಮ ಒಂದು ಕೃಷಿ ಹೊಂಡದಲ್ಲಿ. ಈ ರೀತಿ ಏನಪ್ಪ ಮಾಡಿಸಿಂದ ತನಗೆ ದಿವಸ ದಿವಸ ಅವ್ರಿಗೆ ನಿರಂತರ ಒಂದು ಆದಾಯ ಒಂದು ಕಿಶದಲ್ಲಿ ರೊಕ್ಕ ರೊಕ್ಕ ಇರಬೇಕು ಅಂಥದ್ದು ಒಂದು ಕಾರ್ಯ ಮಾಡ್ಬೇಕಂದ್ರೆ ಇದು ಒಂದು ಸಮಗ್ರ ಕೃಷಿ ಪದ್ಧತಿ ನಾವು ಇವತ್ತು ಮಾಡಬೇಕಾಗೈತೆ ನೋಡ್ರಿ. ಇವತ್ತು ನಾವು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಒತ್ತು ನೀಡ್ತಾ ಇದ್ರಿ. ಈ ಸಮಗ್ರ ಕೃಷಿ ಪದ್ಧತಿ ಸಾವಯವ ಕೃಷಿಗೆ ಒಂದು ಪೂರಕವಾಗಿರುವಂಥದ್ದು, ಒಂದು ಸಹಜ ಕೃಷಿಯನ್ನು ನಾವು ಒಪ್ಪಿಕೊಳ್ಳುವಂಥದ್ದು. ಇವತ್ತು ನೋಡ್ರಿ ನಾ ಸಾಕಷ್ಟು ಬೇಸಿಗೆಗಳು ಸಾಕಷ್ಟು ಬಿಸಿಲಿರ್ತದೆ, ಹೀಗಾಗಿ ನಮ್ಮ ಈ ಪೈರುಗಳು ಒಣಗ್ತಿರ್ತಾವೆ, ಅವುಗಳಿಗೆ ಮೇಲೆ ಮುಚ್ಚಳಿಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಅದು ಸಹಜ ಕೃಷಿಯೊಳಗೆ ಬರ್ತದೆ. ಅಂದರೆ ಒಟ್ಟಾರೆ ಈ ಕೃಷಿ ತ್ಯಾಜ್ಯಗಳನ್ನು ನಾವು ಎಷ್ಟೋ ಜನ ಏನು ಮಾಡ್ತಾರೆ, ಸುಟ್ಟು ಹಾಕಿಬಿಡ್ತಾರೆ. ಈ ಕೃಷಿ ತ್ಯಾಜ್ಯಗಳು ಹೇಗೆ ಒಂದು ಮಣ್ಣಿಗೆ ಒಂದು ಸಂಜೀವಿನಿಯಾಗಿ ಇರಲಿಕ್ಕೆ ಸಾಧ್ಯ, ಹೇಗೆ ಅವು ಎರೆಹುಳು ಆಗಲಿ ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಸಲಿಕ್ಕೆ ಪೂರಕ ಆಗ್ತವೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ರಿ. ಈಗ ನೋಡ್ರಿ ಅಂತ ಈಗ ನಮ್ಮ ಒಂದು ಭೂಮಿಯಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂಥ ಒಂದು ಸಾಕಷ್ಟು ಬೆಳೆಗಳಿರ್ತಾವೆ. ಆ ಬೆಳೆಗಳನ್ನು ಒಂದು ಕಟಾವು ಮಾಡಿದ ನಂತರ ಆ ಒಂದು ಕೃಷಿ ತ್ಯಾಜ್ಯ ಏನು ಉಳಿತಿಲ್ಲ ಅದನ್ನು ನಾವು ಮರುಬಳಕೆ ಏನಪ್ಪ ಮಾಡೋದು ಇವತ್ತು ಭಾಳಷ್ಟು ಏನಪ್ಪ ಅಂದ್ರೆ ಅವಶ್ಯಕತೆ ಐತ್ರಿ. ಈ ಒಂದು ಮರುಬಳಕೆ ನಾವು ಮಾಡಿದ್ದೇ ಆತಂದ್ರೆ ನಮ್ಮ ಒಂದು ರಾಸಾಯನಿಕ ಮೇಲೆ ಹೆಚ್ಚಿನ ಒಂದು ಅವಲಂಬನೆ ಆಗೋದು ಭಾಳಷ್ಟು ಕಡಿಮೆ ಆಗತ್ರಿ. ಯಾಕಂದ್ರೆ ಈಗೆಲ್ಲ ತುಟ್ಟಿ ಏನಪ್ಪ ಗೊಬ್ಬರ, ಹಿಂಗಾಗಿ ನಮ್ದು ಇವತ್ತು ಏನಪ್ಪ ಅಂದ್ರೆ ಒಕ್ಕಲ್ತನ ಇವತ್ತು ಲಾಭದಾಯಕ ಯಾಕೆ ಆಗಂಗಿಲ್ಲ ಅಂದ್ರೆ ಪ್ರತಿಯೊಂದು ಬೀಜನೂ ಕೊಂಡು ತೊಗೋಬೇಕು, ಗೊಬ್ಬರನೂ ಕೊಂಡು ತೊಗೋಬೇಕು, ಔಷಧನೂ ಏನಪ್ಪ ಅಂದ್ರೆ ಕೊಂಡು ತೊಗೋಬೇಕು. ಅವ ತನ್ನದೇ ಆದಂಥ ಒಂದು ಮೆಥಡ್ದಲ್ಲಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳಗ್ಸಿಂದ ಮಾಡಿದ್ರಿಂದ ಕೀಟ ಮತ್ತು ರೋಗದ ಬಾಧೆನೂ ಕಡಿಮೆ ಆಗತ್ತೆ ರೀ. ಮತ್ತು ಅವಾಗ ಬೇಕಾಗ್ತಕ್ಕಂಥ ಪೋಷಕಾಂಶಗಳು ತನ್ನ ಮನೆಯಾಗನ ತನ್ನ ಏನಪ್ಪ ಹೊಲದಲ್ಲೇನ ಏನಪ್ಪ ಅಂದ್ರೆ ಸಿಗ್ತಾವ್ರಿ. ಹಿಂಗಾಗಿ ಅವರ ಒಂದು ರೈತನ ಒಂದು ಆರೋಗ್ಯವನ್ನು ಕಾಪಾಡಕ್ಕೂ ಒಳ್ಳೇದಾಗತ್ತೆ ರೀ. ಆದ್ದರಿಂದ ಈ ಒಂದು ಭೂಮಿಯ ಒಂದು ಉತ್ಪಾದನೆ ಶಕ್ತಿ ಮಾಡ್ಬೇಕಾರೆ ಬರೀ ನಾವು ಈ ಒಂದು ಗ್ರೀನ್ ಮ್ಯಾನ್ಯೂರಿಂಗ್ ಏನಪ್ಪ ಹಸಿರೆಲೆ ಗೊಬ್ಬರಗಳ ಜೊತೆಗೆ ಜೈವಿಕ ಗೊಬ್ಬರಗಳು ಅದಾವ್ರಿ ಸಾಕಷ್ಟು. ನಮ್ಮ ನಮ್ಮೊಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೈವೇಟ್ ಇಂಡಸ್ಟ್ರಿದವರು ಸಾಕಷ್ಟು ಮಾಡ್ತಾ ಇದ್ದಾರೆ. ಈಗ ರೈಸೋಬಿಯಮ್ ಆಗಲಿ ಮತ್ತು ಅಜೋಸ್ಪಿರ್ಲಮ್ ಆಗಲಿ, ಆಮೇಲೆ ಕೆಲವೊಂದಿಷ್ಟು ಇವಾಗ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಆಗಲಿ, ಆಮೇಲೆ ಇವನ್ ಪೊಟ್ಯಾಶ್ ಸಾಲ್ಯುಬಲೈಸರ್ ಆಗಲಿ, ಆಮೇಲೆ ಇದು ವ್ಯಾಮ್ ಅಂತ ಬರ್ತದೆ, ವೆಸ್ಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕ್ರೋಲೈಜ್ ಅಂತ ಬರ್ತದೆ. ಇಂಥವೆಲ್ಲ ಜೀವಾಣುಗಳನ್ನ ನಾವು ಬೆಳೆಯಲ್ಲಿ ಅಳವಡಿಕೆ ಮಾಡೋದ್ರಿಂದ ನಮ್ಮಲ್ಲಿ ಭೂಮಿಯಲ್ಲಿ ಇರತಕ್ಕಂಥ ಒಂದು ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡೋದನ್ನು ನಾವು ಇವತ್ತು ನಾವು ನಿರಂತರ ಏನಪ್ಪ ಅಂದ್ರೆ ಒಕ್ಕಲ್ತನ ಅಂತ ಹೇಳ್ತೀವಿ, ನಿರಂತರ ಕೃಷಿ ಅಂತ ಹೇಳ್ತೀವಿ. ಇದು ಮಾಡಲಾರ್ದ ನಮಗೆ ಬೇರೆ ಅನ್ಯವಾದ ಒಂದು ಮಾರ್ಗನೇ ಇಲ್ಲರಿ. ಇದ್ರ ಬಗ್ಗೆ ನಾವು ಅಕಸ್ಮಾತ್ ಕಡೆಗಣಿಸಿದ್ರೆ ಇವತ್ತಿದ್ದ ನಾಳೆ, ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಾರೆ, ನಮ್ಮ ಭಾರತ ದೇಶದಲ್ಲೇ 30% ಭೂಮಿ ಡಿಗ್ರೇಡೆಡ್, ಅಂದರೆ ಇವತ್ತು ಅವನತಿ ಏನಪ್ಪ ಹಂತ ಆಗೈತೆ ಅಂತ ಸರ್ಕಾರದವ್ರು ಡಿಕ್ಲೇರ್ ಮಾಡ್ಯಾರೆ. ಈಗ ಆ 30% ಅವನತಿ ಜನಸಂಖ್ಯೆ ದಿವಸಕ್ಕೆ ದಿವಸ ಜಾಸ್ತಿ ಆಗತ್ತೈತಿ, ಮತ್ತು ಭೂಮಿಯ ಅವನತಿ ಸಂಖ್ಯೆ ಇವತ್ತು ಜಾಸ್ತಿ ಆತಂದ್ರೆ ಇನ್ನು ಒಕ್ಕಲ್ತನ ಮಾಡೋದು ಹೆಂಗೆ ಅಂತಕ್ಕಂಥ ಒಂದು ದೊಡ್ಡದು ಒಂದು ಒಂದು ಸವಾಲಾಗಿಬಿಟ್ಟೈತಿ. ಆದ್ದರಿಂದ ಇದನ್ನೆಲ್ಲ ನಾವು ಪರಿಹರಿಸ್ಬೇಕಾದ್ರೆ ನಾವು ಭೂಮಿ ಒಳಗಿನ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ, ಭೂಮಿಯ ಫಲವತ್ತತೆ ಇವತ್ತು ಜಾಸ್ತಿ ಮಾಡೋದು, ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡೋದು ಭಾಳ ಅನಿವಾರ್ಯ ಐತೆ ನೋಡ್ರಿ. ತುಂಬ ಉಚಿತವಾದ ಮಾತನ್ನು ಹೇಳಿದ್ರು ಡಾಕ್ಟರ್ ವಿಠಲ್ ಬೆಣಗಿಯವರ. ಈಗ ನಾವು ಶ್ರೀಮಂತ ಆಗಬೇಕು ಅಂದರೆ ಮೊದಲು ನಮ್ಮ ಮಣ್ಣು ಶ್ರೀಮಂತ ಆಗಬೇಕು, ಮಣ್ಣಿನಲ್ಲಿ ಜೀವಂತಿಕೆ ಬರಬೇಕು, ಸೂಕ್ಷ್ಮಾಣು ಜೀವಿಗಳು ಹುಟ್ಟಬೇಕು ಅಲ್ಲಿ. ಇವತ್ತು ನೋಡ್ರಿ ಕೀಟ ನಿರ್ವಹಣೆ ಮಾಡ್ತಾರೆ ಸಾಕಷ್ಟು ರಾಸಾಯನಿಕಗಳನ್ನ, ಆಮೇಲೆ ಕೆಮಿಕಲ್ ಹಾಕೋದ್ರಿಂದ ಒಂದು ಕೀಟ ಸಾಯ್ತದೆ, ಆದರೆ ಜೊತೆಗೆ ಒಂದು ನಮ್ಮ ಪೈರುಗಳು ಕೂಡ ಹಾಳಾಗ್ತವೆ. ಅದಕ್ಕೆ ಈ ಸಹಜ ಕೃಷಿ ಅಥವಾ ತಾವು ಹೇಳಿದಂಗೆ ಸಾವಯವ ಕೃಷಿ ಮಾಡೋದ್ರಿಂದ ಏನಾಗ್ತದೆ, ಒಂದು ಕೀಟ ತಿನ್ನಲಿಕ್ಕೆ ಇನ್ನೊಂದು ಕೀಟ ಬರ್ತದೆ. ಹೀಗೆ ಒಂದು ಆ ಚೇನನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸಹಜವಾಗಿ ಆ ಕೀಟ ನಿರ್ವಹಣೆ ಆಗುವಂಗೆ ಮಾಡಲಿಕ್ಕೆ ಸಾಧ್ಯ ಆಯ್ತಂದ್ರೆ ಅದು ಮಣ್ಣನ್ನು ಉಳಿತದೆ, ಹಾಗೆಯೇ ಬೆಳೆನೂ ಕೂಡ ಚೆನ್ನಾಗಿ ಬರ್ತದೆ. ತುಂಬ ಸರಿಯಾದ ಮಾತು ಹೇಳಿದಿರಿ. ಸಾಮಾನ್ಯವಾಗಿ ಈ ಒಂದು ಹೆಕ್ಟೇರ್ ಇದೆ ಅಂತ ತಿಳ್ಕೊಳ್ರಿ, ಒಂದು 2.5 ಎಕರೆ ಒಳಗೆ ಈ ವಿವಿಧ ಪದ್ಧತಿಯನ್ನು ಎಷ್ಟೆಷ್ಟು ಅಳವಡಿಸಬೇಕು, ನಿಖರವಾದ ಮಾಹಿತಿಯನ್ನು ಕೊಡ್ಬೋದಾ ನಮ್ಮ ರೈತ ಬಾಂಧವರಿಗೆ? ಒಂದು ಏನಪ್ಪ ಅಂದರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಏನಪ್ಪ ಅಂದರೆ 60% ಇದಿರಬೇಕು ರೀ, ಯಾವುದು ಅಗ್ರಿಕಲ್ಚರ್ ಕ್ರಾಪ್ಸ್ ಇರಬೇಕು, ಅಂದರೆ ತೊಗರಿ ಮತ್ತು ಸೋಯಾಬೀನ್ ಆಗಲಿ, ಹೆಸರು ತಕ್ಕೊಂಡು ಕಡಲೆ ತಗೋಬೇಕು, ಹತ್ತಿ ಒಳಗೆ ಹೆಸರು ಮತ್ತು ಸೋಯಾಬೀನ್ ಮಿಕ್ಸ್ ಮಾಡ್ಬೋದು, ಗೋವಿಂಜೋಳ ಹಾಕ್ಬೋದು, ಗೋವಿಂಜೋಳನೂ ಹಾಕ್ಬೋದು. ಆಮೇಲೆ 5% ಏನಪ್ಪ ಅಂದ್ರೆ ಮೇವಿನ ಬೆಳೆಗಳು, ಯಾಕಂದ್ರೆ ದನಗಳು ಸಾಕಿರ್ತೀವಲ್ರಿ, ದನಗಳು ಸಾಕೋದು ಸಮಗ್ರ ಕೃಷಿ ಪದ್ಧತಿಯೊಳಗೆ ಇಂಪಾರ್ಟೆಂಟ್ ಕಾಂಪೋನೆಂಟ್ ರೀ ಅದು. ಹೌದ್ರಿ, ದನಗಳು ಇಲ್ಲಾರ್ದ ನಮ್ದು ಒಕ್ಕಲ್ತನ ಮಾಡ್ಲಿಕ್ಕೆ ಸಿಕ್ಕನೇ ಇಲ್ಲ. ಯಾಕಂದ್ರೆ ದನಗಳಿಂದ ಸಗಣಿ ಸಿಗತೈತಿ, ದನಗಳಿಂದ ಉಚ್ಚ ಸಿಗತೈತಿ, ಅದು ಹಾಲು ಸಿಗೋದು ನಂತರ, ಅದ್ರ ಪ್ರೈಮರಿ ಪ್ರೊಡಕ್ಟ್ ಅಂದ್ರೆ ಅದರದ್ದು ಒಂದು ಸಗಣಿ ಮತ್ತು ಉಚ್ಚಿ ನಮ್ಮ ರೈತರಿಗೆ ಬೇಕಾಗತಕ್ಕಂಥದ್ದು, ಅದು ಅಮೂಲ್ಯವಾದ ವಸ್ತು ರೀ. ಮಣ್ಣಿನ ಗುಣಮಟ್ಟ ಜಾಸ್ತಿ ಮಾಡಿ ಅದನ್ನೆಲ್ಲ ನಾವು ಸಂಗ್ರಹಣೆ ಮಾಡಿಸಿಂದ ಅದನ್ನು ನಾವು ಒಕ್ಕಲ್ತನದಲ್ಲಿ ಇದು ಮಾಡ್ಬೇಕು ರೀ. ಆಮೇಲೆ 30% ತೋಟಗಾರಿಕೆ ಬೆಳೆಗಳು ಕಂಪಲ್ಸರಿ ಮಾಡೋದು, ಕಾಯಿಪಲ್ಲೆ ಬೆಳೆಗಳು ಮಾಡೋದು, ಆಮೇಲೆ ಹಣ್ಣಿನ ಬೆಳೆ. ಈಗ ನಮ್ಮ ರೈತ ಬಾಂಧವರು ಕಾಯಿಪಲ್ಲೆಗೆ ಮಾರ್ಕೆಟ್ ಹೋಗ್ತಾರೆ ಮತ್ತೆ ಮಾರ್ಕೆಟ್ದಾಗ ನೋಡ್ರಿ ಎಲ್ಲ ಸ್ವಚ್ಛ ನಮಗೆ ಸಿಗ್ತಾ ಇರೋದು ರಾಸಾಯನಿಕಗಳು, ರಾಸಾಯನಿಕ ಪೀಡಿತವಾದ ಒಂದು ಒಂದು ಕಾಯಿಪಲ್ಲೆ ಮತ್ತು ಹಣ್ಣುಗಳಲ್ಲಿ ರಸಾಯನದ ಅಂಶ ಜಾಸ್ತಿ ಇರ್ತದೆ ರೀ. ಅಂಥವೆಲ್ಲ ತಿಂದ ನಮಗೆಲ್ಲ ಕ್ಯಾನ್ಸರ್ ಪೇಷಂಟ್ ಆಗಿ ಹಿಂಗೆ ಈ ರೀತಿ ಆರೋಗ್ಯದ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಸಮಗ್ರ ಕೃಷಿಯೊಳಗೆ ಕಾಯಿಪಲ್ಲೆ ಬೆಳಿಬಹುದು. ಕಾಯಿಪಲ್ಲೆ ಮಾಡಕ್ಕಿಂತ ಅದಕ್ಕೆ ನಾವು ಸಾವಯವ ಪದ್ಧತಿಯಲ್ಲಿ ಬೇವಿನ ಬೀಜದ ಕಷಾಯ ಆಗಲಿ ಅಥವಾ ನೀಮ್ ಸಿಗುತ್ತೆ ಅಂಥವೆಲ್ಲ ನಾವು ಮಾಡ್ಬೋದು. ಆಮೇಲೆ ಕಂಪಲ್ಸರಿ ಈ ಒಂದು ತೋಟಗಾರಿಕೆ ಬೆಳೆಗಳನ್ನ ಕಾಯಿಪಲ್ಲೆ ಮತ್ತು ಹಣ್ಣಿನ ಬೆಳೆಗಳನ್ನ ಹಾಕೋದ್ರಿ. ಆಮೇಲೆ 5% ಕೃಷಿ ಅರಣ್ಯ ಅಂದ್ರೆ ಅಗ್ರಿಕಲ್ಚರಲ್ ಫಾರೆಸ್ಟ್ರಿ ಅಂತ ಹೇಳ್ತೀವಿ ನಾವು. ಈ ಬದುಗಳ ಮೇಲೆ ಬೇವಿನ ಗಿಡ ಹಾಕ್ಬಹುದು. ಅದ ಒಂದು ಬೇವಿನ ಗಿಡದಿಂದ ಬಂದಂತ ಕಾಯಿಗಳನ್ನ ತಕೊಂಡ ನಾವು ಬೇವಿನ ಬೀಜ ಕಷಾಯ ಮಾಡಬಹುದು. ಔಷಧ ತಯಾರಾಗತ್ತಿ, ಬೇವಿನ ಹಿಂಡಿ ತಯಾರಾಗತ್ತಿ. ಅರಣ್ಯ ಕೃಷಿ ಮಾಡೋದ್ರಿಂದ ಒಂದು ಅಂತರ್ಜಲ ಕಾಪಾಡಕತ್ತಿ, ಬಿದ್ದಂತ ನೀರೆಲ್ಲ ಅಲ್ಲೇ ಸಂಗ್ರಹ ಆಗತ್ತಿ. ಆಮೇಲೆ ಕಂಪಲ್ಸರಿ ಒಂದು ಆಡು ಮತ್ತು ಕುರಿ ಒಂದು 5+1 ಅಂತ ಹೇಳ್ತೀವಿ ನಾವು ಕುಸುಕಿ ಬೇಸಾಯದಲ್ಲಿ. ಆಮೇಲೆ ಅದು ಸಾಧ್ಯತೆ ಆಗ್ಲಿಕ್ಕೆ ಕೋಳಿಯನ್ನು ಸದ ಸಾಕ್ಬಹುದು, ಯಾಕಂದ್ರೆ ನಿರಂತರವಾಗಿ ಆಕತ್ತಿ. ಅಕಸ್ಮಾತ್ ನಿಮ್ದು ನೀರು ಸ್ವಲ್ಪ ಏನಾರ ಮೇವಿಂದ ನೀರಾವರಿ ಅದಕ್ಕೆ ಹಿಂಡತಕ್ಕಂತ ದನಗಳನ್ನ ಹಾಕಬೇಕು. ಅದ್ರಾಗ ಜವಾರಿ ಆಕಳಗಳು ಹಾಕಬೇಕ್ರಿ. ಆಮೇಲೆ ಕೃಷಿ ಹೊಂಡದ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಕೃಷಿ ಅರಣ್ಯ ಮತ್ತು ರಾಶಿ ಮಾಡಕ್ ಒಂದು ಸ್ವಲ್ಪ ಜಾಗ ಇಟ್ಟಬೇಕು. ಆಮೇಲೆ ಅಡ್ಡಾಡಕ್ ಸ್ವಲ್ಪ ಏನಪ್ಪಾ ರಸ್ತಾ ಮಾಡಬೇಕು. ದೀಸ್ ಆರ್ ಸಮ್ ಆಫ್ ದ ಕೆಲವೊಂದು ನಮ್ಮ. ಆಮೇಲೆ ಎರೆಹುಳ ಗೊಬ್ಬರಗಳ ಒಂದು ಘಟಕ ಮಾಡಿ, ಎರೆಹುಳ ಗೊಬ್ಬರ ಕಂಪಲ್ಸರಿ ಮಾಡ್ಲೇಬೇಕ್ರಿ. ಎರೆಹುಳ ಗೊಬ್ಬರ ಅಂದ್ರೆ ಇದು ಬಹಳಷ್ಟು ಏನಪ್ಪಾ ಇಂಪಾರ್ಟೆಂಟ್ ರೀ. ಡಾಕ್ಟರ್ ವಿಠಲ ಬೆಣಗಿಯವರ ತುಂಬ ವಿಸ್ತೃತವಾದ ಮಾಹಿತಿ ನೀಡ್ತಾ ಇದ್ದಾರೆ. ಅಂದರೆ ಒಣ ಬೇಸಾಯದಲ್ಲಿ ಕೂಡ ಒಂದು ನಂದನವನ ಮಾಡಲಿಕ್ಕೆ ಸಾಧ್ಯ ಮಾಡ್ಬೋದು. ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆದ್ರೆ ಸಾವಯವ ಕೃಷಿಯನ್ನು ಸಮಗ್ರ ಕೃಷಿ ಪದ್ಧತಿ ಮಾಡಲಿಕ್ಕೆ ಸಾಧ್ಯ ಆದರೆ ಸಾಕಷ್ಟು ರೈತ ಬಾಂಧವರು ಇವತ್ತು ಬೆಳವಣಿಗೆ ಆಗಿರೋದನ್ನು ನಾವು ನೋಡಿದ್ದೀವಿ. ನಿಜವಾಗಿ ಸಂತೋಷ ಅನಿಸುತ್ತೆ. ಡಾಕ್ಟರ್ ವಿಠಲ್ ಬೆಣಗಿಯವರೇ, ಮುಖ್ಯವಾಗಿ ಇವತ್ತು ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳು ಭಾಳ ಅದಾವ ನಮ್ಗೆ, ಅಲ್ಲಿ ಕೂಡ ನೀರನ್ನು ಸರಿಯಾಗಿ ಸಮರ್ಪಕ ಉಪಯೋಗ ಮಾಡಲಿಲ್ಲ ಅಂದ್ರೆ ನೀರು ಜಾಸ್ತಿ ಆಯ್ತಂದ್ರೆ ಅವಾಗಲೂ ಕೂಡ ಮಣ್ಣು ಜವಳ ಆಗ್ತದೆ. ಹೀಗಾಗಿ ಮಣ್ಣಿನ ಸಂರಕ್ಷಣೆ ಮಾಡುವ ನಿಟ್ಟಿನೊಳಗೆ ನೀರಾವರಿ ಕ್ಷೇತ್ರದೊಳಗೆ ಕೂಡ ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸೋದು ಒಳ್ಳೆಯದು. ಅದು ಹೆಂಗೆ ಮಾಡ್ಬೋದು ಒಂದು ಸ್ವಲ್ಪ ಮಾಹಿತಿ ನೋಡಿ. ನಾವು ಫಸ್ಟ್ ಆಫ್ ಆಲ್ ಮೊದಲ ಬಗ್ಗೆ ನೀರಂದ್ರ ಬಗ್ಗೆ ಹೇಳ್ತಿರೋದು, ನೀರಿನ ಅರ್ಥನ ನಾವು ಹೇಳ್ತೀವಿ, ನೀನು ಇರಬೇಕಾದ್ರೆ ನೀರಿನ ಬಗ್ಗೆ ಮೊದಲು ನೀವು ತಿಳುವಳಿಕೆ ಮಾಡ್ಕೋಬೇಕು ನೋಡ್ರಿ. ನೀರಿನ ಬಗ್ಗೆ ಯಥೇಚ್ಛವಾಗಿ ನೀರು ಅದಾವ ಅಂತ ಹೆಂಗ್ ಸಿಕ್ಕಂಗೆ ನೀರಾವರಿ ಮಾಡಿದ್ರೆ ಒಕ್ಕಲ್ತನ ಅಲ್ಲ. ಎಷ್ಟೋ ಮಂದಿ ಇಲ್ಲೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಬೆಳಗಾವಿ ಜಿಲ್ಲೆ ಒಳಗೆ ನೀರು ಹರಿಸಿಕೊಂಡು ಇವತ್ತು ಸವಳು ಜವಳು ಹಾಕಿಸಿದ ಇವತ್ತು ಸಮಸ್ಯುತವಾಗಿ ಒಂದು ಸರ್ಕಾರಕ್ಕೆ ಒಂದು ತೆಲಿವಾಗ್ತಕ್ಕಂಥವಾಗೈತಿ. ಆಮೇಲೆ ನೀರಾವರಿಯಿಂದ ಮಾಡುತ್ತೆ, ನೀರಾವರಿ ತಗೊಳಕ್ಕೆ ಎಷ್ಟು ರೊಕ್ಕ ಖರ್ಚಾತಲ್ಲ ಆ ಒಂದು ಸವಳು ಜಮೀನು ರಿಪೇರಿ ಮಾಡ್ಲಿಕ್ಕೆ ಇವತ್ತು ಅದಕ್ಕಿಂತ 3 ಖರ್ಚು ಮಾಡಿದರೂ ಸವಳು ಜವಳಿ ರಿಪೇರಿ ಆಗಲಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಬಂದೈತಿ. ಆದ್ದರಿಂದ ನೀರಿನ ಬಳಕೆ ಭಾಳಷ್ಟು ಮಾಡಬೇಕು. ನೀರನ್ನು ಸದುಪಯೋಗ ಏನಪ್ಪ ಅಂದ್ರೆ ಮಾಡ್ಕೋಬೇಕು ರೀ. ಈಗ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಗೋಧಿ ಒಳಗೆ, ಗೋಧಿಗೆ ಒಂದು ನಮ್ಮ ವಿಜ್ಞಾನಿಗಳು ಹೇಳ್ತೀವಿ ಕೆಲವೊಂದು ಕ್ರಿಟಿಕಲ್ ಸ್ಟೇಜ್ ಬರ್ತಾರೆ ರೀ, ಅಂದ್ರೆ ಸಂದಿಗ್ಧವಾದ ಪರಿಸ್ಥಿತಿ ಅಂತ ಇರ್ತಾರೆ. ಆ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನೀರು ಜಾರಿಗಟ್ಟ ನಾವು ಹಾಕಿರಂದ್ರೆ ನಮ್ಮ ಉತ್ಪಾದನೆ ಚೆನ್ನಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗೋಧಿ ಒಳಗೆ ಬಿತ್ತಿದ 21 ಅದಕ್ಕೆ ಕ್ರೌನ್ ರೂಟ್ ಇನಿಷಿಯೇಷನ್ ಸ್ಟೇಜ್ ಇರ್ತೀವಿ, ಅಂದ್ರೆ ಪಂಗ್ಲ ಏನಪ್ಪ ಹೊಡಿತಕ್ಕಂಥ ಒಂದು ಹಂತ ರೀ. ಅಂಥ ಹಂತದಲ್ಲಿ ನೀರು ಅವಶ್ಯ ಇದ್ರಿ, ಅಂಥ ಸ್ಟೇಜಲ್ಲಿ ನೀರು ಹಾಸಬೇಕು. ಮತ್ತು ಬೇರೆ ಒಂದು ಅನಾವಶ್ಯಕ ಒಂದು ಸ್ಟೇಜ್ದಲ್ಲಿ ನೀರು ಸುಮ್ಮನೆ ಹಾಸೋದು ಭಾಳಷ್ಟು ಹಾನಿ ಹಾಕಿದ್ರಿ. ಆದ್ದರಿಂದ ನೀರಿಂದ ಒಂದು ಬಳಕೆ ಆಗಬೇಕು, ಇದು ಭಾಳ ಇಂಪಾರ್ಟೆಂಟ್ ರೀ. ಆಮೇಲೆ ನಿರ್ವಹಣೆ ಭಾಳ ಮುಖ್ಯ. ನೀರಿನ ನಿರ್ವಹಣೆ ಈಗ ನೋಡ್ರಿ, ಕಬ್ಬಿನಲ್ಲೇ ಎಷ್ಟೋ ಮಂದಿ ರೈತರು ಹೇಳ್ತಾರೆ, ನಮ್ಮಲ್ಲೆಲ್ಲ ನೀರಾವರಿ ರೈತರು ಸಾಕಷ್ಟು ನಮ್ಮ ಕಾಂಟ್ಯಾಕ್ಟ್ನಾಗ ಅದರಿ. ಕಬ್ಬು ಕಟಾವ್ ಆಗ್ತಾ ಇರ್ತದೆ ರೀ, ಇನ್ನೊಂದು ಒಂದು 2 ಅದಕ್ಕೆ ಸಿಕ್ಕಾಪಟ್ಟು ನೀರು ಕುಡಿದು ಮತ್ತೆ ಒಂದಿಷ್ಟು ಯೂರಿಯಾ ಗೊಬ್ಬರ ಹಾಕ್ತಾರೆ ರೀ. ಅವ್ರದ್ದು ಏನಂತಪ್ಪ ಅಂದ್ರೆ ಕಬ್ಬು ಇನ್ನೊಂದಿಷ್ಟು ಏನಪ್ಪ ಇದಾಗ ಹಸಿರಾಕತಿ, ಹಸಿರಾಗಿ ನಮ್ದು ವಜನ ಆಕತಿ ಅಂತ ತಿಳ್ಕೊಂತಾರೆ. ಬಟ್ ಅದು ತಪ್ಪದು. ಈಗ ಕಬ್ಬಿಗೆ ಗೊಬ್ಬರ ಹಾಕ್ರಿ, ಎಲ್ಲಿ ಮಠ ಹಾಕ್ಬೇಕ್ರಿ, 4.5-5 ಮಠ. ಅದು ಏನು ಗ್ರ್ಯಾಂಡ್ ಗ್ರೋತ್ ಪೀರಿಯಡ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಬಹಳಷ್ಟು ಬೆಳವಣಿಗೆ ಹಂತ ಆಗುವ ಮಠ ನಾವು ಗೊಬ್ಬರ ಹಾಕ್ಬೇಕ್ರಿ. ಬೆಳವಣಿಗೆ ಹಂತ ಮೀರಿದ ಮೇಲೆ ಮೆಚುರಿಟಿ ಸ್ಟೇಜ್ ಆಗದಲ್ಲಿ ಗೊಬ್ಬರ ಹಾಕಿಸಿ ಹಸಿರು ಮಾಡ್ಕೊಂಡು ವೇಟ್ ಜಾಸ್ತಿ ಮಾಡತಕ್ಕಂತ ಒಂದು ತಪ್ಪು ಕಲ್ಪನೆಯಿಂದ ಹಾಕಿದ್ರೆ ಏನಾಗತ್ತೆ ಅಂದ್ರೆ ಒಳಗೆ ಕಬ್ಬು ಬೆಂಡ್ ಹಾಕಿದ್ರಿ, ಬೆಂಡ್ ಆಗಿ ಸುಕ್ರೋಸ್ ಇದ್ದಿದ್ದು ಗ್ಲುಕೋಸ್ ಹಾಕಿದ್ರಿ, ಮತ್ತೆ ಕನ್ವರ್ಷನ್ ವಜನ್ ಅದ್ರ ಕಡಿಮೆ ಹಾಕಿದ್ರಿ. ಹಿಂಗಾಗಿ ಅವಾಗ ನೀರಿನ ನಿರ್ವಹಣೆ ಮಾಡ್ಬೇಕು. ಆಮೇಲೆ ಎಷ್ಟೋ ಕಡೆ ನೀರಾವರಿ ಏರಿಯಾದಲ್ಲಿ ಕಬ್ಬು ಹಾಕಿದಂತ ಬ್ಯಾಸಿಗೆ ಒಳಗ್ರಿ ಕಬ್ಬು ಹಾಕ್ತಾರೆ. ಕಬ್ಬು ಹಾಕಿದ ಕೂಡ ಏನಾಗತ್ತೆ ಅಂದ್ರೆ ನೀರ ಬ್ಯಾಸಿಗೆ ಒಳಗೆ ನೀರು ಏನಪ್ಪ ಅಂದ್ರೆ ಸಿಗಂಗಿಲ್ಲ ಅಂತ ತಕ್ಷಣ ಅದಕ್ಕೆ ಗೊಬ್ಬರ ಏನಪ್ಪ ಹಾಕೋದನ್ನ ಏನಪ್ಪ ಬಿಟ್ಬಿಡ್ತಾರೆ. ನಮ್ಮ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಶಿಫಾರಸು ಪ್ರಕಾರ ಏನಪ್ಪ ಅಂದ್ರೆ ಬ್ಯಾಸಿಗೆ ಒಳಗೆ ನೀರಿನ ನಿರ್ವಹಣೆ ಹೆಂಗೆ ಮಾಡೋದಪ್ಪ ಕಬ್ಬಿಗೆ ಇಂಥವೆಲ್ಲ ನೀರಾವರಿ ಬೆಳೆಗಳಲ್ಲಿ, ನಮ್ಮ ಬ್ಯಾಸಿಗೆ ಚಾಲು ಆಗೋಕ್ಕಿಂತ ಮೊದಲನೇ ಏನು ಮಾಡಬೇಕು, ಒಂದು 20 ಒಂದು 1/4 ಆದಷ್ಟು ನಾವು ಪೊಟ್ಯಾಶ್ 20 ಆದಷ್ಟು ಪೊಟ್ಯಾಶ್ ನಾವು ಅಕಸ್ಮಾತ್ ನಾವು ಮೇಲು ಗೊಬ್ಬರವಾಗಿ ಕೊಟ್ಟಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಅದು ನೀರಿನ ಒಂದು ತುಟಾಗ್ರತೆ ಅಥವಾ ನೀರಿನ ಶಾರ್ಟೇಜ್ ಆಗತಕ್ಕಂಥ ಒಂದು ನುಕ್ಸಾನ ಏನಪ್ಪ ಕಡಿಮೆ ಆಗತ್ತೆ ರೀ. ಈಗ ನೀರಾವರಿ ಪ್ರದೇಶದೊಳಗೆ ನೀರಿನ ನಿರ್ವಹಣೆ ಎಷ್ಟು ಮುಖ್ಯ ಅನ್ನೋದನ್ನು ತಮ್ಮ ತುಂಬ ವಿಸ್ತೃತವಾಗಿ ಹೇಳಿದ್ರಿ. ಈಗ ನಾವು ಅದರೊಳಗೆ ಸಮಗ್ರವಾಗಿ ನಾವು ವೈಜ್ಞಾನಿಕವಾಗಿ ಬೆಳಿಬೇಕು ಅಂದರೆ ಎಷ್ಟು ಭಾಗಗಳನ್ನು ಮಾಡಬೇಕು, ಮತ್ತು ಯಾವ ರೀತಿ ನಾವು ನಮ್ಮ ನೀರಾವರಿ ಬೆಳೆಗಳನ್ನು ಬೆಳಿಬೇಕು, ನಮ್ಮ ರೈತ ಬಾಂಧವನ ಒಂದು ಚಟುವಟಿಕೆಗಳು ಯಾವ ರೀತಿ ನಿಯಂತ್ರಣದಲ್ಲಿರಬೇಕು ನೋಡ್ರಿ. ನೀರಾವರಿ ನೀರಾವರಿ ಪ್ರದೇಶಗಳಿಗೆ ಕಂಪಲ್ಸರಿ ಬದುಗಳ ಗಂಟ ನುಗ್ಗಿ ಹಾಕ್ಬೇಕ್ರಿ, ಕರಿಬೇವು ಹಾಕ್ಬೇಕು, ಮತ್ತು ಹುಲ್ಲಿನ ಬೆಳೆಗಳಾದ NB21 ಅಥವಾ ಆಣಿ ಹುಲ್ಲು ಅಥವಾ ಗಿನಿ ಹುಲ್ಲು ಅಂತ ಬರ್ತದೆ, ಸ್ಟೈಲೋಜಂತಸ್ ಅಂತ ಬರ್ತದೆ, ಇವನ್ನೆಲ್ಲ ನಾವು ನಮ್ಮ ಇದ್ರ ಮೇಲೆ ಬಂಡುಗಳ ಮೇಲೆ ಹಾಕ್ಬೋದ್ರಿ, ಬದುಗಳ ಮೇಲೆ ಹಾಕೋದ್ರಿ. ಕಂಪಲ್ಸರಿ ಒಂದು ಜೋಡಿ ಎತ್ತಿರ್ಬೇಕ್ರಿ, ಆಮೇಲೆ 2 ಆಕಳಿರಬೇಕು, ಒಂದು 60 ಕೋಳಿ ಇರ್ಬೇಕ್ರಿ ಕಂಪಲ್ಸರಿ. ಯಾಕಂದ್ರೆ ಕೋಳಿ ಏನಪ್ಪ ಅಂದ್ರೆ ಗೊಬ್ಬರನು ಬಹಳಷ್ಟು ಒಳ್ಳೆ, ಯಾಕಂದ್ರೆ ಕೋಳಿ ಹಾಕ್ಬೇಕಂದ್ರೆ ದಿವಸ ಒಂದೊಂದು ಮನುಷ್ಯ ಆಗ್ತಿದ್ವಿ, ಕೋಳಿ ಮೊಟ್ಟೆಯನ್ನು ನಾವು ಸೇರಿಸಬೇಕಾಗಿದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ. ಮತ್ತೇನಪ್ಪ ಅಂದ್ರೆ ಹಿತ್ತಲ ತೋಟ ಇರಬೇಕು, ಕಿಚನ್ ಗಾರ್ಡನ್ ಅಂತ ಇರಬೇಕು. ಇದಕ್ಕೆಲ್ಲ ಏನಪ್ಪ ಅಂದ್ರೆ ಮಳೆ ನೀರು ಸಂಗ್ರಹಣೆ ಮಾಡಕ್ ಒಂದು ಕೃಷಿ ಹೊಂಡ ಇರ್ಬೇಕು. ಮಳೆ ನೀರು ಎಲ್ಲಿ ಒಟ್ಟು ನುಕ್ಸಾನ್ ಮಾಡಬಾರ್ದು, ಬೇರೆದವ್ರು ಹೊಲಕ್ಕರು ಹೋಗಬಾರದು. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಮಣ್ಣು ಮತ್ತು ನೀರು ಇಬ್ರು ಒಂಥರ ಫ್ರೆಂಡ್ಸ್ ಇದ್ದಂಗ್ರಿ. ಈಗ ಮಣ್ಣು ನೀರು ಎಲ್ಲೆಲ್ಲಿ ಏನಪ್ಪ ಅಂತ ಹೋಗ್ತೈತಿ, ನೀರು ಹೇಳ್ತೈತಿ, ನಾವು ಒಬ್ಬನ ಹೋಗಂಗಿಲ್ಲ ನೀನು ಬಾ ಅಂತ ಹೇಳ್ತೈತಿ ಮಣ್ಣಿಗೆ, ಮಣ್ಣು ಮತ್ತು ನೀರು ಎರಡು ಕೂಡ ಹೋಗ್ತದೆ. ಹಿಂಗಾಗಿ ಇವತ್ತು ಎಷ್ಟೋ ಒಂದು ನಾಲಗಳು, ಕೆಲವೊಂದು ಹಳ್ಳಗಳು, ಕೊಳ್ಳಗಳು ತುಂಬಿ ತುಳಿಕವ್ರು. ಯಾಕಂದ್ರೆ ಈ ಎಲ್ಲ ಮಣ್ಣನ್ನು ಹೋಗಿಸಿದ ನಮ್ಮ ಈ ಕಡೆ ಮಣ್ಣನ್ನು ಹೋಯ್ತು ನೀರನ್ನು ಹೋಯ್ತು, ಹಿಂಗಾಗಿ ಅದು ಬಹಳ ಸಮಸ್ಯೆ ಆಗಿದೆ ಸರ್ಕಾರಕ್ಕೆ. ಆಮೇಲೆ ಕಂಪಲ್ಸರಿ ಎರೆಹುಳ ಗೊಬ್ಬರ ಕಂಪಲ್ಸರಿ ಮಾಡಲೇಬೇಕ್ರಿ. ಎರೆಹುಳ ಗೊಬ್ಬರ ಸಂಬಂಧ ಈಗ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ದವರು ಇದಕ್ಕೊಂದು ಸಬ್ಸಿಡಿ ಕೊಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದನೂ ಇದಕ್ಕೇನಪ್ಪ ಒಂದು ಸಬ್ಸಿಡಿ ಕೊಡ್ತಾರೆ, 30,000 ಎಷ್ಟು ಒಂದು ಗಟ್ಟೆ ಕೊಡ್ತಾರೆ. ಆದರೆ ಎರೆಹುಳ ಗೊಬ್ಬರ ನಿಮ್ಗೆ ಹೇಳ್ತೀನಿ, 5 ಬುಟ್ಟಿ ಸಗಣಿ ಗೊಬ್ಬರ ಹಾಕೋದು ಅಂದರೆ ಒಂದು ಬುಟ್ಟಿ ಎರೆಹುಳ ಗೊಬ್ಬರ ಹಾಕೋದು ಅಂದರೆ 1 ರೀ. ಆದ್ದರಿಂದ ಎರೆಹುಳ ಗೊಬ್ಬರನ ಸ್ಥಾಪನೆ ಮಾಡೋಕ್ಕಿಂತ ಬೇರೆ ಸರ್ಕಾರಿ ಗೊಬ್ಬರ ಮೇಲೆ ಅವಲಂಬನೆ ಆಗೋದು ಭಾಳಷ್ಟು ಕಡಿಮೆ ಆಗತ್ತೆ. ಇದು ಭಾಗ 1 ರೀ. ಇನ್ನು ಭಾಗ 2ರಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹಾಕ್ಬೇಕು, ಪ್ಲಾನಿಂಗ್ ಮಾಡ್ಬೇಕು ಅವರವ್ರ ಏರಿಯಾದಲ್ಲಿ. ಇದು ನಿಖರವಾಗಿ ಹಿಂಗ ಹಾಕ್ಬೇಕಂತ ಏನಿಲ್ಲ, ಅವ್ರ ಬೆಳೆಗೆ ತಕ್ಕಂತೆ ಅವ್ರದ್ದು ಒಂದು ಜಮೀನಿಗೆ ತಕ್ಕಂತೆ ಅಲ್ಲಿ ಮಾರ್ಕೆಟ್ ರೇಟ್ ಯಾವ್ದೈತಿ, ಡಿಮಾಂಡ್ ಯಾವ್ದೈತಿ, ಇದನ್ನೇ ನಾವು ಗಣನೆಗೆ ತಕ್ಕಂತೆ ತೋಟಗಾರಿಕೆ ಬೆಳೆಗೆ ಮಾವು ತಗೊಳ್ಳೋದು. ಈಗ ನೋಡ್ರಿ, ಈಗ ಬಿಜಾಪುರದಲ್ಲಿ ನಾವು ಅಲ್ಫಾನ್ಸ್ ಬೆಳೆಯಿಂದ ಬೆಳೆಯಂಗಿಲ್ಲ. ಬಿಜಾಪುರದಲ್ಲಿ ಅಲ್ಫಾನ್ಸ್ ಸರಿಯಾಗಿ ಬರಂಗಿಲ್ಲ. ಈ ಧಾರವಾಡ ಏರಿಯಾದಲ್ಲಿ ಅಲ್ಫಾನ್ಸ್ ಅಡ್ಡ ಇಲ್ಲ. ದ್ರಾಕ್ಷಿ ಬರ್ತದೆ ಅಲ್ಲ, ಮಾವಿನಲ್ಲಿ ಅದವ್ರಿ ಕೆಲವೊಂದಿಷ್ಟು ಉಷ್ಣತೆ ಇದ್ದಂತ ಕೇಸರ್ ಅಂತ ಬರ್ತಾರೆ, ಕೇಸರ್ ಮಾವು ಚೆನ್ನಾಗಿ ಬರ್ತಾರೆ ಅಲ್ಲಿ. ಹಿಂಗ ಕೆಲವೊಂದು ಒಂದು ಪ್ರದೇಶದಲ್ಲಿ ಮಾವುಗಳು ಹಾಕ್ಬೋದು, ಅಂಜೂರ್ ಹಾಕ್ಬೋದ್ರಿ. ಅಂಜೂರ್ ಈಸ್ ರಿಚ್ ಇನ್ ಐರನ್ ರೀ. ಹೌದು, ಮನುಷ್ಯಾಗ ಬೇಕಂತಕ್ಕಂತ ಒಂದು ಕಬ್ಬಿಣದ ಕೊರತೆಯನ್ನು ಅಂಜೂರ್ ಹಾಕ್ಬೋದು. ಮತ್ತೆ ಪೇರಲ್ಲ, ಇವುಗಳ ಜೊತೆಗೆ ನಾವು ಏನಪ್ಪ ಅಂದ್ರೆ ಅಂತರ ಬೆಳೆಯಾಗಿ ಬೆಂಡಿ ಹಾಕ್ಬೋದು, ಹೀರಿಕಾಯಿ, ಕಾಯಿಪಲ್ಯ ಬೆಳೆಗಳನ್ನ ಯಾವ್ದು ತಮ್ಮ ಏರಿಯಾದಲ್ಲಿ ಮಾರ್ಕೆಟ್ದಲ್ಲಿ ಯಾವ್ದು ಡಿಮಾಂಡ್ ಐತಿ ಅದನ್ನ ಏನಪ್ಪಾ ಅದನ್ನ ಬೆಳಿಬಹುದು. ಇನ್ನು ಭಾಗ 3ರಲ್ಲಿ ಈಗ ನೀವು ಗೊಂಜಾಳ ಏನಪ್ಪಾ ಅಂತ ತಕೊಂಡಿರ್ತಿಲ್ಲ ಹೊಲದಲ್ಲಿ, ಆ ಗೊಂಜಾಳ ತಕೊಂಡ ನಂತರ ಬೆಳೆದ ಏನಪ್ಪಾ ಅಂದ್ರೆ ಕಡ್ಲಿ ಬೆಳಿತು ಕಡ್ಲಿ ಬೆಳಿಬಹುದು. ಮತ್ತೆ ಅವಕ್ಕೆ ನೀರಾವರಿನೂ ಬಹಳಷ್ಟು ಹಾಕಿ ಮಾಡೋದು. ಅದಕ್ಕೇನು ಕ್ರಿಟಿಕಲ್ ಸ್ಟೇಜಸ್ ಭಾಳ ಅದ್ರ ಒಂದು 2 ಅಥವಾ 3 ನೀರು ತೆಳಗ ಹಾಸಿದ್ರೆ ಸಾಕ್ರಿ, ಬಹಳಷ್ಟು ನೀರಿನ ಅವಶ್ಯಕತೆ ಇರಂಗಿಲ್ಲ. ಆಮೇಲೆ ಭಾಗ 4ರಲ್ಲಿ BT ಹತ್ತಿ ಹಾಕ್ಬೇಕು. ಯಾಕಂದ್ರೆ ಈಗ ಹತ್ತಿ ರೇಟ್ ನೋಡ್ರಿ, 1 ಕ್ವಿಂಟಲ್ಗೆ 10-12,000 ಐತ್ರಿ. ಹೌದ್ರಿ, ಮಿನಿಮಮ್ ಅಂದ್ರೆ 10 ಕ್ವಿಂಟಲ್ ಸರಿಯಾಗಿ ಬೆಳೆಸಿದಂದ್ರೆ 100,000 ಬರ್ತೀರಿ. ಆದ್ರೆ ಹತ್ತಿನ ಹಾಕ್ಬಾರ್ದ್ರಿ, ಹತ್ತಿ ಒಳಗನ ಮತ್ತೆ ಇದನ್ನ ಹಾಕ್ಬೇಕು, ಇಂಟರ್ ಕ್ರಾಪ್ ಮಾಡ್ಬೇಕು. ಯಾಕಂದ್ರೆ ಹತ್ತಿ ಬೆಳವಣಿಗೆ ಆಗ್ಬೇಕಾರೆ ಸ್ವಲ್ಪ ಸಾವಕಾಶ ಬೆಳಿತಿದ್ರಿ, ಆ ಸಾವಕಾಶ ಬೆಳೆದು ಆದ್ರೆ ಒಂದು ಗುಣಧರ್ಮ ತಕ್ಕೊಂಡ್ರೆ ನಡಬರ್ಕ ಸೋಯಾಬೀನ್ ಹಾಕ್ಬೋದು ಅಥವಾ ಹೆಸರು ಹಾಕ್ಬೋದು ಅಥವಾ ಯಾವ್ದು ಅಂದ್ರೆ ಅದು ಹೆಸರಿನ ಎಲೆಗಳು ಅಲ್ಲಿ ಬೀಳ್ತಾವ್ರಿ. ಹಿಂಗಾಗಿ ಮಣ್ಣಿನ ಫಲವತ್ತತೆ ಆಗಿಬಿಡ್ತಾರೆ. ಆಮೇಲೆ ಬೇರೆನಾಗ ಏನಪ್ಪ ಗಂಟುಗಳು ಆಗಿಬಿಡ್ತಾರೆ, ಅದು ಆಗಿಬಿಡ್ತಾರೆ. ಆಮೇಲೆ ಭಾಗ 5ರಲ್ಲಿ ನಾವು ಕೆಲವೊಂದಿಷ್ಟು ಹೂವಿನ ಬೆಳೆಗಳಾದ ಕೆಲವೊಂದು 5-5 ಗುಂಟೆದಷ್ಟು ಒಂದಿಷ್ಟು ಜಾಸ್ಮಿನ್ ಹಾಕ್ಬೋದು ಮಾರ್ಕೆಟ್ ಅಲ್ಲೇ ಲೋಕಲ್ ಏನಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ. ಆಮೇಲೆ ಚೆಂಡು ಹೂ ಹಾಕ್ಬೋದು, ಆಮೇಲೆ ಕಲ್ಲಂಗಡಿ ಹಾಕ್ಬೋದು. ಈ ರೀತಿ ಕೆಲವೊಂದು ಸಣ್ಣ ಘಟಕಗಳನ್ನ ಏನಪ್ಪ ಈ ರೀತಿ ಮಾಡೋದ್ರಿಂದ ನೀರಾವರಿ ಪ್ರದೇಶದಲ್ಲಿ ನಾವು ಯಶಸ್ವಿಯಾಗಿ ಸಮಗ್ರ ಒಂದು ಕೃಷಿ ಪದ್ಧತಿ ಅಥವಾ ಸಮಗ್ರ ತೋಟಗಾರಿಕೆ ಪದ್ಧತಿನ ಅಳವಡಿಕೆ ಮಾಡಕ್ ಸಾಧ್ಯತೆ ಐತೆ ನೋಡ್ರಿ. ಡಾಕ್ಟರ್ ವಿಠಲ್ ಬೆಣಗಿಯವರೇ, ತುಂಬಾ ಹೃತ್ಪೂರ್ವಕವಾಗಿ ಮಾಹಿತಿ ನೀಡ್ತಿದ್ರೆ. ಅಂದ್ರೆ ನಮ್ಮ ಈ ಖುಷ್ಕಿ ಬೇಸಾಯ, ಒಣ ಬೇಸಾಯದೊಳಗಾಗ್ಲಿ, ನೀರಾವರಿ ಬೇಸಾಯದೊಳಗಾಗ್ಲಿ ಕೂಡ ಕೃಷಿ ಪದ್ಧತಿ ಅಳವಡಿಸೋದ್ರಿಂದ ನಮಗೆ ಸಮಗ್ರವಾಗಿ ನಮ್ಮ ಜಮೀನನ್ನು ನಿರ್ವಹಣೆ ಮಾಡ್ಬೋದು, ಮತ್ತು ಲಾಭಾಂಶದಲ್ಲಿ ಹೆಚ್ಚು ನಾವು ಯಾವಾಗಲೂ ಕೂಡ ಬಿಸಿ ಆಗಿರ್ತೀವಿ, ಚಟುವಟಿಕೆಯಿಂದ ಇರ್ತೀವಿ, ಮತ್ತು ಖಂಡಿತ ಲಾಭ ಬಂದೇ ಬರ್ತದೆ. ಎಷ್ಟು ನಾವು ಕೆಲಸ ಮಾಡ್ತೀವಿ ಅಷ್ಟು ಲಾಭ ಬಂದೇ ಬರ್ತದೆ. ಹೀಗಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸೋ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ವಿಚಾರ ಮಾಡಲಿ. ಆಮೇಲೆ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ಏನು ಈ ವೈಜ್ಞಾನಿಕ ಲೆಕ್ಕಾಚಾರ ಇದೆಯಲ್ಲ, ಯಾವ ರೀತಿ ಲಾಭಾಂಶ ಇದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟು ಚಲೋ ಆಗ್ತದೆ. ಇದ್ರ ಮೇಲೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಇದ್ರ ಮೇಲೆ ಒಂದು ಬಹಳಷ್ಟು ಸಂಶೋಧನೆ ಮಾಡ್ಯಾರ. ಸಂಶೋಧನೆ ಮಾಡಿದ್ದಂಥ ಫಲಗಳ ಪ್ರಕಾರ 1 ಹೆಕ್ಟರ್ ಅಂದ್ರೆ 2.5 ಎಕರೆದಲ್ಲಿ ನಿವ್ವಳ ಲಾಭ ಎಲ್ಲ ಖರ್ಚು ಹೋಗಿ ಇವು ಬೆಳೆಗಳನ್ನ ಬೆಳೆಯೋದ್ರಿಂದ 55,000 ರೂಪಾಯಿ ಬಂದೈತಿ ರೀ. ಆಮೇಲೆ ಬೆಳೆಗಳಿಗಿಂತ ಕೃಷಿಯೇತರ ಚಟುವಟಿಕೆ ಬರ್ತಲ್ಲ ಇವೆಲ್ಲ, ಹೈನುಗಾರಿಕೆ ಇಂಥವೆಲ್ಲ, ಜೇನು ಸಾಕಾಣಿಕೆ, ಇದರಿಂದ ಬೇರೆ ಬೇರೆ ಚಟುವಟಿಕೆಯಿಂದ 155,358 ರೂಪಾಯಿ ಅದು ಜಾಸ್ತಿ ಬಂದೈತಿ ರೀ. ಒಟ್ಟು ಟೋಟಲ್ 170,563 ರೂಪಾಯಿ ನಿವ್ವಳ ಲಾಭ ಏನಪ್ಪ ಅಂದ್ರೆ ಬಂದೈತೆ ನೋಡ್ರಿ ಈ ರೀತಿ. ಹಾಂ ನೋಡಿ, ಅಂದರೆ ಖಂಡಿತವಾಗಿ ಲಾಭ ಗ್ಯಾರಂಟಿ ಇದೆ. ರೈತ ಬಾಂಧವರು ಈ ಕಡೆ ವಿಚಾರ ಮಾಡ್ಬೇಕು. ಇವತ್ತು ನಮ್ಮ ರೈತ ಬಾಂಧವರಲ್ಲಿ ಸಾಕಷ್ಟು ಸವಾಲುಗಳಿದ್ದಾವ್ರಿ. ಅಂದರೆ ಇವತ್ತು ಸವಾಲನ್ನು ಎದುರಿಸಿ ನಿಲ್ಲಕ್ಕೆ ಈ ಸಮಗ್ರ ಕೃಷಿ ಪದ್ಧತಿ ಸಾಕಷ್ಟು ನಮಗೆ ಸಹಕಾರಿ ಆಗ್ತದೆ. ಈ ಆಮೇಲೆ ಈ ಲಾಭಾಂಶದ ಜೊತೆಗೆ ಇನ್ನೂ ಯಾಕಂದರೆ ಮಣ್ಣಿನ ಗುಣಮಟ್ಟ ಚಲೋ ಆಗ್ತದೆ, ನೀರಿನ ನಿರ್ವಹಣೆ ಆಗ್ತದೆ, ಒಟ್ಟಾರೆ ಯಾವಾಗಲೂ ಕೂಡ ಮತ್ತೆ ಮರು ವರ್ಷ ನಾವು ಇನ್ನೂ ಚೆನ್ನಾಗಿ ಪೀಕ್ ಬೆಳೆಯುವಂತಹ ಒಂದು ವಿಶ್ವಾಸ ಇರ್ತದೆ. ಅಂದ್ರೆ ಇನ್ನೂ ಏನೇ ಲಾಭಗಳು ಇರಬಹುದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹೆಕ್ಟರ್ಗೆ 170,563 ರೂಪಾಯಿ ಲಾಭದ ಜೊತೆಗೆ ಈ ಉತ್ಪಾದನಾ ಮಾಡ್ತಕ್ಕಂಥ ಶಕ್ತಿ, ನಾವೆಲ್ಲ ಹೇಳ್ತೀವಿ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಕುಂದೈತಿ ಅಂತ ಹೇಳ್ತೀವಿ ನಾವು, ಅದು 2-3 ಪಟ್ಟು ಜಾಸ್ತಿ ಹಾಕಿದ್ರಿ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ. ಆಮೇಲೆ ಕೃಷಿ ಪರಿಕರ ಮರುಬಳಕೆ, ನಮ್ಮ ಒಕ್ಕಲ್ತನದಲ್ಲಿ ಬೆಳೀತಕ್ಕಂಥ ಕೃಷಿ ತ್ಯಾಜ್ಯಗಳನ್ನ 50% ನಾವು ಅಲ್ಲೇ ಏನಪ್ಪ ಉಪಯೋಗ ಮಾಡಿದ್ರೆ ಬೇರೆ ಗೊಬ್ಬರ ಸಂಬಂಧ ಔಷಧ ಸಂಬಂಧ ಹೆಚ್ಚಿಗೆ ನಾವು ಅವಲಂಬನೆ ಆಗೋದು ಕಡಿಮೆ ಆಗಿದ್ರಿ. ಆಮೇಲೆ ದಿವಸ ಕನಿಷ್ಠ ಅಂದರೆ ಲಾಭಾಂಶ ಅವರು ಬೆಳೆದಂಥ ಬೆಳೆಗಳ ಮೇಲೆ, ಆ ಇದ್ದಂಥ ಮಾರ್ಕೆಟ್ ರೇಟ್ ಮೇಲೆ, ಆ ಬೆಳೆದಂಥ ಒಂದು ಕ್ವಾಲಿಟಿ ಮೇಲೆ ಕನಿಷ್ಠ ಅಂದ್ರೆ 300 ರೂಪಾಯಿದಿಂದ 800 ರೂಪಾಯಿದಷ್ಟು ದಿವಸ ಏನಪ್ಪ ಅಂದ್ರೆ ಲಾಭ ಆಗತ್ತೆ ಪರ್ ಡೇ. ಆಮೇಲೆ ಇದರಿಂದ ಉದ್ಯೋಗದ ಅವಕಾಶಗಳು ಸುಮಾರು 70-80% ಉದ್ಯೋಗ ಅವಕಾಶಗಳು ಅಂದರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇದು ನಾವು ಅಲ್ಲೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿದಂಗೆ ಆಗತ್ತೆ ರೀ. ಏನು ರೀ, ಮತ್ತು ಇಷ್ಟಲ್ಲಾರ್ದ ನಮ್ಮ ಒಂದು ಕುಟುಂಬದ ಆಹಾರದ ಭದ್ರತೆ, ನಾವು ಏನು ಊಟ ಮಾಡ್ತೀವೋ, ನಾವು ಎಷ್ಟು ಊಟ ಮಾಡ್ತೀವೋ ಅನ್ನೋದು ಮುಖ್ಯ ಅಲ್ರಿ. ನಾವು ಏನು ಊಟ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಇದರಿಂದ ಕುಟುಂಬದ ಆಹಾರದ ಭದ್ರತೆ 100%, ಇದು ಆಹಾರದ ಒಂದು ಭದ್ರತೆ ಆಗತ್ತೆ ರೀ. ಹಾಂ ನೋಡಿರಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡಾಕ್ಟರ್ ವಿಠಲ ಬೆಣಗಿಯವರು ಇಲ್ಲಿವರೆಗೆ ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಯಾಕಂದರೆ ತಾವು ಅಭ್ಯಾಸ ಮಾಡಿದ ಪ್ರಕಾರ ಮತ್ತು ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡಿದಾಗ ನಮ್ಮ ಇತಿಹಾಸ ಹೇಳ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ನಮ್ಮ ಮಣ್ಣಿನ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಮತ್ತು ನೀರಿನ ಮಟ್ಟ ಕೂಡ ಕಡಿಮೆ ಆಗ್ತಾ ಇದೆ, ಅಂತರ್ಜಲ ಪ್ರಮಾಣವೂ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಒಂದು ಸವಾಲಿದೆ, ಒಂದು ಕೃಷಿ ಕುಟುಂಬ ಒಂದು ಜೀವನ ನಿರ್ವಹಣೆಗೆ ಸಾಕಷ್ಟು ಸವಾಲುಗಳಿದೆ. ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲಲಿಕ್ಕೆ ಈ ಸಮಗ್ರ ಕೃಷಿ ಪದ್ಧತಿ ಒಂದು ಉತ್ತಮ ಉದಾಹರಣೆ ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಇಲ್ಲಿ ತನಕ ಮಾಹಿತಿ ನೀಡಿದಿರಿ. ಯಾಕಂದರೆ ನೋಡಿರಿ, 13 ಕ್ವಿಂಟಲ್ ಬೆಳೆಯುವಂಥ ಒಂದು ಪ್ರದೇಶದಲ್ಲಿ ಈಗ ಬರೀ 4 ಕ್ವಿಂಟಲ್ ಮಾತ್ರ ಬೆಳಿಬೋದು. ಅಂದರೆ ಅಷ್ಟು ಮಣ್ಣಿನ ಗುಣಮಟ್ಟ ಕಡಿಮೆ ಆಗಿದೆ. ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗಬೇಕು ಅಂತಂದರೆ ಅಲ್ಲಿ ಸಮಗ್ರ ಕೃಷಿ ಪದ್ಧತಿ ಬೇಕು, ಕೃಷಿ ತ್ಯಾಜ್ಯಗಳಾಗಬೇಕು, ತಿಪ್ಪಿ ಗೊಬ್ಬರ ಬರಬೇಕು ನಮಗೆ. ಹೀಗಾಗಿ ಮಣ್ಣಿನಲ್ಲಿ ಎರೆಹುಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗಬೇಕು, ಆವಾಗ ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗ್ತದೆ. ಮತ್ತು ಬೇರೆ ಬೇರೆ ಒಂದು ಪೈರು ಇರೋದ್ರಿಂದ ಒಂದಕ್ಕೆ ನಾವು ಮಾರುಕಟ್ಟೆ ಸಿಗಲಿಲ್ಲ ಅಂದ್ರೂ ಕೂಡ ಇನ್ನೊಂದಕ್ಕೆ ಸಿಗ್ತದೆ. ಆಮೇಲೆ ವಿಶೇಷವಾಗಿ ಕೋಳಿ ಸಾಕಾಣೆ ಆಗಲಿ, ಆಮೇಲೆ ಹಸು ಸಾಕಾಣೆ ಆಗಲಿ, ಇದರಿಂದ ಸಾಕಷ್ಟು ಆರ್ಥಿಕ ಸಹಕಾರ ಸಿಗ್ತದೆ. ರೈತನ ಕುಟುಂಬ ಒಂದು ಕಾಮಧೇನುನಂತೆ ಒಂದು ಯಾವಾಗಲೂ ಕೂಡ ಶ್ರೀಮಂತವಾಗಿ ರೈತ ಎಲ್ಲರನ್ನು ಕೂಡ ಬನ್ನಿ ಬನ್ನಿ ಅಂತ ಕರೆದು ಅವರಿಗೆ ಸಹಕಾರ ನೀಡುವ ನಿಟ್ಟಿನೊಳಗೆ, ಒಂದು ನೆರವು ನೀಡುವ ನಿಟ್ಟಿನೊಳಗೆ ರೈತ ಆತ್ಮವಿಶ್ವಾಸದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ವಿಸ್ತೃತ ಮಾಹಿತಿ ನೀಡಿದಿರಿ ಡಾಕ್ಟರ್ ವಿಠಲ್ ಬೆಣಗಿಯವರೇ, ತಾವು ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ, ಈ ಸದ್ಯ ವಾಲ್ಮೀಕಿಯೊಳಗೆ ಸಮಾಲೋಚಕರಾಗಿ ತುಂಬ ಯಶಸ್ವಿಯಾಗಿ ರೈತ ಬಾಂಧವರಿಗೆ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಹೇಗೆ ಒಂದು ಯಾವ ರೀತಿ ನಮ್ಮ ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗಬೇಕು, ನೀರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ನೀವು ಅವರಿಗೆ ಸಲಹೆ ಸೂಚನೆ ನೀಡ್ತಾ ಇದ್ದೀರಾ. ತಮ್ಮ ಈ ಒಂದು ಕಾರ್ಯ ತುಂಬ ಶ್ಲಾಘನೀಯವಾದಂಥದ್ದು. ರೈತ ಬಾಂಧವರು ತಮ್ಮ ಈ ಮಾತುಗಳನ್ನು ಗಮನವಿಟ್ಟು ಕೇಳಿ ಸಮಗ್ರ ಕೃಷಿ ಪದ್ಧತಿಯರಿಗೆ ಮುಖ ಮಾಡಲಿ ಅಂತ ನಾವು ಈ ಮೂಲಕ ಹಾರೈಸ್ತೀವಿ. ನಮ್ಮ ಆಕಾಶವಾಣಿಯ ಪರವಾಗಿ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ವಿಠಲ್ ಬೆಣಗಿಯವರೇ ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ವಿಠಲ್ ಬೆಣಗಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಷಣ್ಮಸ್ವ ಚೋಳಿನ್. ಈಗ ಕೇಳಿ ಮೆಲಗನಕೊಪ್ಪದ ಪೊನ್ನಲಿಕಪ್ಪ, ಭರಮಪ್ಪ, ಗುಡಸಲ್ಮನಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. Thank you. ಹನುಮಾಲನ್ನ ಚೆಕ್ಕಲಗೆ ಕೊ